एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ, ಕಾಳುಮೆಣಸು, ಗೇರು ಬೇಸಾಯ ಈ ಕುರಿತು ಹೊನ್ನಾವರ ತಾಲೂಕು ಜಲವಳ್ಳಿಯ ದೇವರಾಜ ಚಂದಯ್ಯ ಜೈನ್ ಇವರೊಡನೆ ಸಂದರ್ಶನವನ್ನು ಪ್ರಸಾರ ಮಾಡಲಿದ್ದೇವೆ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ ಬಿ ರಾಮಡಿಗಿ. ಈಗ ದೇವರಾಜ ಚಂದಯ್ಯ ಜೈನ್ ಅವರಿದ್ದಾರೆ, ಜಲವಳ್ಳಿ ಗ್ರಾಮದವರು. ಈಗ ಅವರು ತಮ್ಮ ತೋಟ ಕೃಷಿ ಅನುಭವವನ್ನು ಹಂಚ್ಕೊಳ್ತಾರೆ. ನಮಸ್ಕಾರ ದೇವರಾಜ್. ನಮಸ್ತೆ. ಹೇಳಿ, ಎಷ್ಟು ಜಮೀನಿದೆ, ಏನೇನು ಮಾಡ್ತಾ ಇರಿ? ನಮ್ಮ ತಂದೆಯವರ ಹೆಸರಲ್ಲಿ 1.5 ಎಕರೆ ಜಮೀನಿದೆ, 1 ಎಕರೆ ಗದ್ದೆ ಇದೆ, ಇನ್ನು 1.5 ಎಕರೆ ತೋಟ, ಬಾಕಿ ಹಾಡಿ ಇದೆ. ಅದರಲ್ಲಿ ಗದ್ದೆಯಲ್ಲಿ ಭತ್ತ ಬೆಳೀತಾ ಇದ್ದೀವಿ, ತೋಟದಲ್ಲಿ ಅಡಿಕೆ ತೆಂಗು, ಹಾಡಿಯಲ್ಲಿ ಗೇರು ಬೆಳೀತಾ ಇದ್ದೀವಿ, ಇನ್ನು ತೋಟದಲ್ಲಿ ಕಾಳುಮೆಣಸು ಮತ್ತು ವಿಳ್ಯದೆಲೆ, ಅಡಿಕೆ ತೆಂಗು ಇಷ್ಟನ್ನು ನಮ್ಮ ಪ್ರಮುಖ ಆದಾಯವಾಗಿ ಬೆಳೀತಾ ಇದ್ದೀವಿ. ನೀವೆಲ್ಲ ಪ್ಲಾನ್ ಮಾಡಿದ್ದು ನಿಮ್ಮ ಅಪ್ಪರು? ನೀವು ತಂದೆಯವರು ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ರು, ಇವಾಗ ಸ್ವಲ್ಪ ಗದ್ದೆಯನ್ನು ಟಿಪ್ಪರಲ್ಲಿ ಜೆ ಸಿ ಬಿ ಮೂಲಕ ಸ್ವಲ್ಪ ಮಣ್ಣಾಕಿ ತೋಟ ಬೆಳೆದಿದ್ದೀವಿ. 1 ಎಕರೆ ಗದ್ದೆ ಇದೆ ಇವಾಗ. ಅಂದ್ರೆ ಮುಂಚೆ ತೋಟ ಕಡಿಮೆ ಇತ್ತ? ತೋಟ ಕಡಿಮೆ, 1.5 ಎಕರೆಯಷ್ಟು ತೋಟ ಇತ್ತು. ಈಗ ಗದ್ದೆ ಕಡಿಮೆ ಮಾಡಿ ತೋಟ ಜಾಸ್ತಿ ಮಾಡುವ ಉದ್ದೇಶ ಏನು? ಉದ್ದೇಶ ಅಂದ್ರೆ ಇವತ್ತಿನ ದಿನದಲ್ಲಿ ಭತ್ತಕ್ಕೆ ರೇಟ್ ಕಡಿಮೆ ಇದೆ, ಅಡಿಕೆ ರೇಟ್ ಜಾಸ್ತಿ ಇದೆ. ಹಂಗಾಗಿ ಪ್ರಮುಖ ಆದಾಯವಾಗಿ ಅಡಿಕೆಯನ್ನು ಬೆಳೀತಾ ಇದ್ದೀವಿ. ಅಂದರೆ ಮನೆಯಲ್ಲಿ ಮದುವೆ, ಹಬ್ಬ ಈ ಥರದ ಖರ್ಚುಗಳಿರುತ್ತಲ್ಲ, ಅದೇ ಆ ದೃಷ್ಟಿಯಿಂದ ಅಡಿಕೆಯನ್ನು ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಈಗ ದೇವರಾಜ್ ಒಬ್ಬರೇ ಅಲ್ಲ, ಬಹಳ ಜನ ಗದ್ದೆ ಅಥವಾ ಆಹಾರ ಧಾನ್ಯವನ್ನು ಕಡಿಮೆ ಮಾಡಿ ಈ ರೀತಿ ಹೆಚ್ಚು ಆದಾಯ ಕೊಡುವಂತಹ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಏನಂತೀವಿ, ಆರ್ಥಿಕ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಹೌದು ಹೌದು ಹೌದು. ನೀವು ಸುತ್ತಮುತ್ತ ರೈತರನ್ನ ನೋಡಿದ್ರೆ ಹಂಗ? ಹೌದು, ಸೇಮ್. ಹೌದಲ್ಲ? ಹೌದೌದು. ಇತ್ತೀಚೆಗೆ ಜಾಸ್ತಿ ಆಗಿದೆ ಅದು ಮುಂಚೆನ? ಇತ್ತೀಚೆಗೆ ಜಾಸ್ತಿ ಆಗಿದೆ, ಯಾಕೆಂದ್ರೆ ಭತ್ತದಲ್ಲಿ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವ ಗದ್ದೆ ಭತ್ತ ಬೆಳೆಯುವಾಗ, ಅದು ಫಸಲಿಗೆ ಬಂದಾವಾಗ ಎರಡು ಟ್ಯಾಲಿ ಆಗಿರುತ್ತೆ. ಬೆಳೆ ನಮ್ಮ ಕೈಗೆ ಸಿಕ್ಕಿದ್ರೆ ಅಕಾಲಿಕ ಮಳೆಯಾಗಿ ಈ ಸಲ ಹಾಗೆ ಆಗಿದೆ, ಮೇ ಫಸ್ಟಲ್ಲೇ ಅಥವಾ ಏಪ್ರಿಲ್ ಲಾಸ್ಟಲ್ಲೇ ಮಳೆಯಾಗಿ ಕೆಲವೇ ರೈತರು ಬಚಾವಾಗಿದ್ದಾರೆ, ಇನ್ನು ಕೆಲವೇ ರೈತರು ಹುಲ್ಲು ಸಿಕ್ಕಿಲ್ಲ, ಭತ್ತನೂ ಸಿಕ್ಕಿಲ್ಲ, ಭತ್ತ ಎಲ್ಲ ಮೊಳಕೆ ಬಂದು ಹಾಳಾಗಿದೆ. ಅಂದರೆ ಅವನು ಹಾಕಿದ ಖರ್ಚು ಅವನ ಕೈಗೆ ಸಿಕ್ಕಿಲ್ಲ. ಹಾಗಿರುವಾಗ ಅವ ಯಾವುದ್ರಲ್ಲಿ ಲಾಭಾಂಶ ಇದೆಯಾ ಆ ಕಡೆ ಒಲುವುದು ಸಹಜ ತಾನೆ. ಯಾಕಂದ್ರೆ ರೈತರಿಗೂ ಒಂದು ಆಸೆ ಇರುತ್ತೆ, ನಾವು ಮುಂದುವರಿಬೇಕು ಆರ್ಥಿಕವಾಗಿ ಅಂತೇಳಿ. ಆದರೆ ಏನಾಗಿದೆ ಅಂದರೆ ಈ ರೀತಿ ಕಮರ್ಷಿಯಲ್ ಕ್ರಾಪಿಗೆ ಎಲ್ಲರೂ ಆಕರ್ಷಣೆ ಆಗೋದ್ರಿಂದ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಡಿಮೆ ಆಗುವಂತ ಹೋಗ್ತಾ ಇದೆ. ಕುಂಠಿತ ಆಗುತ್ತೆ, ಖಂಡಿತವಾಗಿ ಕುಂಠಿತ ಆಗುತ್ತೆ. ಯಾಕೆಂದ್ರೆ ಇನ್ನೊಂದು, ಇನ್ನೇ ಇಲ್ಲಿ ನಮ್ಮೂರಲ್ಲಿ ಸಾಧಾರಣ ಒಂದು ಈ ಕಡೆ ಮೇಲ್ಗಡೆ ಒಂದು 150 ಎಕರೆ ಇದೆ, ಆ ಕಡೆ ಒಂದು 300 ಎಕರೆ ಇದೆ. ಅದರಲ್ಲಿ ಏನಾಗಿದೆ ಅಂದರೆ ನದಿಯಿಂದ ನೀರು ಗುಲಾಬಿ ಅಂತ ಬರ್ತಾ ಇದೆ, ಅದರನ್ನು ತೆಗಿಲಿಕ್ಕೆ ಕೂಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಅದು ಮಳೆಗಾಲದಲ್ಲಿ ಈ ಜೋಗ ಹಿನ್ನೀರಿಂದ ಬರ್ತಿದೆಯೋ ಈ ಕಡೆ ಸಮುದ್ರದಿಂದ ಬರ್ತಿದೆಯೋ ಗೊತ್ತಿಲ್ಲ. ಅಂದರೆ ಅವನಿಗೆ ಅದು ಅದನ್ನು ತೆಗೆದು ಭತ್ತದ ಗಿಡ ನಾಟಿ ಮಾಡುವಷ್ಟಿಗೆ ತುಂಬ ಖರ್ಚು ಬರುತ್ತೆ. ಯಾಕೆಂದರೆ ನಾವೀಗ ಆಲ್ರೆಡಿ ಅನುಭವ ಪಟ್ಟಿದ್ದೀವಿ, ಆದರೂ ಮಾಡಿದ್ದೀವಿ, ಬಿಡಲಿಲ್ಲ, ಭತ್ತವನ್ನು ಬಿಡಲಿಲ್ಲ, 1 ಎಕರೆ ಭತ್ತವನ್ನು ಬೆಳೆದಿದ್ದೀವಿ. ಆದರೆ ಈಗ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ನಾಟಿ ಮಾಡೋದು ಒಂದು ಖರ್ಚು, ಆ ನೀರು ಗುಲಾಬಿ ಅಂತ ನೀರೆಲ್ಲ ತೇಲಾಡ್ತಾ ಇರುತ್ತೆ, ಅದನ್ನು ತೆಗಿಲಿಕ್ಕೆ 2 ಹಿಡಿಯೋದ್ರೊಳಗೆ 4 ಮತ್ತಲ್ಲ ಬರುತ್ತೆ. ಅದಕ್ಕೆ ಈ ಕೂಲಿ ಆಳುಗಳ ಖರ್ಚು ಜಾಸ್ತಿ ಬರುತ್ತೆ. ಹಂಗಾವಕ್ಕಾಗಿ ಈಗ ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಅನ್ನೋ ಗೊಂದಲದಲ್ಲೇ ಇದೀವಿ. ತೋಟ ಹಾಕ್ಬೇಕಾ ಗದ್ದೆ ಮಾಡ್ಬೇಕು ಅಂತ. ಈಗ ಗದ್ದೆ ಮಾಡೋಲ್ಲಿ ತೋಟ ಮಾಡ್ಬೋದಾ? ಮಾಡ್ಬೋದು ಅಂದ್ರೆ ಈ ಕಡೆ ನಮ್ದು ಮಾಲ್ಕಿ ಜಾಗದಲ್ಲಿ ಹಾಡಿ ಇದೆಯಲ್ಲ, ಅದನ್ನ ಮಣ್ಣು ಜೆ ಸಿ ಬಿ ಮುಖಾಂತರ ಕಟ್ ಮಾಡಿ ತೋಟ ಮಾಡ್ಬೋದು. ಅದೇ ನೀವು ಹೇಳ್ದಾಗಿ ಆಹಾರ ಧಾನ್ಯದ ಹೊಡೆತ ಆಗತ್ತೆ, ನಾವು ಈಗ ಏನಾಗುತ್ತೆ ಕೊಂಡು ತರ್ಬೇಕಾಯ್ತು, ನಾವು ಬೆಳೀತಾ ಇರುವವರು ಕೊಂಡು ತರುವ ಪರಿಸ್ಥಿತಿ ಬರುತ್ತೆ. ಅವಾಗ ಆಹಾರ ಧಾನ್ಯ ಮುಗಿಲು ಮುಟ್ಟುತ್ತೆ. ಖಂಡಿತ, ಯಾಕಂದ್ರೆ ಎಲ್ಲಾ ರೈತರು ಇದೇ ತೀರ್ಮಾನ ತಗೊಂಡ್ರೆ ನಮ್ಮ ದೇಶದ ಆಹಾರದ ಆರ್ಥಿಕ ಮಟ್ಟ ಕುಸಿತ. ಈಗ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೆ, ಬೆಂಬಲ ಬೆಲೆಯ ಒಂದು ಅನುಕೂಲ ಪಡ್ಕೊಂಡಿರ? ಒಂದು ಟೈಮಲ್ಲಿ ಸರ್ಕಾರ ಕೊಟ್ಟಿತ್ತು. ಆದರೆ ಅದು ಈಗ ಏನಾಗುತ್ತಂದ್ರೆ ಇಲ್ಲಿ ನಮ್ಮಲ್ಲೆಲ್ಲ ತುಂಡು ಭೂಮಿ ಅಲ್ವಾ, ಗುಂಟೆಗೆ 20 ರೂಪಾಯಿ 30 ರೂಪಾಯಿ ಅದೆಲ್ಲೂ ಸಾಕಾಗಲ್ಲ. ಆದರೂ ಅಲ್ಪ ಸಹಾಯ ಸರ್ಕಾರದ್ದು ಸಿಕ್ಕಿದೆ. ಆದರೆ ಬೆಂಬಲ ಬೆಲೆ ಅಂತ ಏನಂದ್ರೆ ಈಗ ಒಂದು ಕ್ವಿಂಟಲ್ಗೆ ಇಷ್ಟು ಭತ್ತವನ್ನ ಇಷ್ಟು ರೇಟ್ ಫಿಕ್ಸ್ ಮಾಡುತ್ತೆ, ಅದಕ್ಕಿಂತ ಕಡಿಮೆ ಯಾರು ಪರ್ಚೇಸ್ ಮಾಡಬಾರದು ಅಂತ. ಒಂದು ವೇಳೆ ಅದಕ್ಕಿಂತ ಕಡಿಮೆ ಪರ್ಚೇಸಿಂಗ್ ಏನಾದರೂ ಬಂದರೆ ನೀವು ಬಂದು ನಾವು ಮಾರಾಟ ಮಾಡ್ರಿ ಅಂದ್ರೆ ಸರ್ಕಾರ ಘೋಷಣೆ ಮಾಡುತ್ತೆ, ಬೆಂಬಲ ಬೆಲೆ ಕೊಡ್ತೀವಿ ನಿಮಗೆ. ಈಗ 1800 ರೂಪಾಯಿ ಒಂದು ಕ್ವಿಂಟಲ್ ಭತ್ತಕ್ಕೆ ಫಿಕ್ಸ್ ಮಾಡಿದಾಗ ಹೊರಗಡೆ 15, 17, 12 ಹಿಂಗಿದ್ದಾಗ ನೀವು ಅಲ್ಲಿ ಕೊಡಕ್ ಹೋಗ್ಬೇಡ್ರಿ, ಬಂದ್ ನಮ್ಮಂತಕ್ಕೆ ಕೊಡಿ ಅಂತೇಳಿ. ಅದ್ರ ಉಪಯೋಗ ಏನ್ರ ತಗೊಂಡಿದ್ರ? ತಗೊಂಡಿಲ್ಲ. ನಾವು ಅಲ್ಲಿ APMC ಹೋಗಿ ಕೇಳಿದಾವಾಗ ಅದರಲ್ಲಿ ಒಂದು ಜಳ್ಳಿರಬಾರ್ದು ಮತ್ತೆ ದುಗುಳಿರಬಾರ್ದು ಅಂತ APMC ಅವ್ರು ಹೇಳ್ತಾ ಇದಾರೆ. ಆ ತರ ಕ್ಲೀನ್ ಮಾಡೋಕೆ ಸಾಧ್ಯವೇ ಇಲ್ಲ ಭತ್ತನ, ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಪವರ್ ಟಿಲ್ಲರ್ ಮೂಲಕ ನಾವು ಭತ್ತವನ್ನು ತೂರ್ತಾ ಇದೀವಿ. ಕೃಷಿ ಇಲಾಖೆಯವರು ಪವರ್ ಟಿಲ್ಲರ್ ಕೊಟ್ಟಿದ್ದಾರೆ, ಆಲ್ರೆಡಿ ಕಟಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಗದ್ದೆ ಉಳುಮೆ ಮಾಡಲಿಕ್ಕೆ ಪವರ್ ಟಿಲ್ಲರ್ ಕೊಟ್ಟಿದ್ದಾರೆ. ಆದರೆ ಅಷ್ಟು ಕ್ಲೀನ್ ಆಗಿ ಒಂದು ದುಗುಳು ಅಥವಾ ಜಳ್ಳು ಭತ್ತ ಇಲ್ಲದೆ ರೀತಿ ಭತ್ತವನ್ನು ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀರಲ್ಲಿ ಹಾಕಿದ್ರೆ ಮಾತ್ರ ಆ ತರ ಕ್ಲೀನ್ ಆಗುತ್ತೆ. ಅವರು APMC ಅವ್ರು ಏನಿರ್ತಾರೆ, ನೀರಲ್ಲಿ ಹಾಕಿ ಒಣಸ್ಕೊಂಡು ತಗೊಂಡು ಬಂದಿರ್ತಾರೆ. ಅಲ್ಲಿವರೆಗೆ ಕೂಲಿ ಖರ್ಚೇ ಜಾಸ್ತಿ ಆಗುತ್ತೆ. ಅವ್ರು ಎಷ್ಟೇ ಬೆಂಬಲ ಬೆಲೆ ಕೊಡ್ಲಿ ಅಥವಾ ವರ್ಕೌಟ್ ಆಗಲ್ಲ, ರೈತನಿಗೆ ತುಂಬಾ ನಷ್ಟ ಆಗುತ್ತೆ. ಹಂಗಾಗಿ ಬೆಂಬಲ ಬೆಲೆ ಅಷ್ಟೊಂದು ನಿಮ್ಗೆ ಅನುಕೂಲ ಆಗಿಲ್ಲ? ಆಗಿಲ್ಲ ನಿಜವಾಗ್ಲೂ. ನಮ್ಮ ಈ ಅಂದ್ರೆ APMC ಅವರು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಿಜವಾಗ್ಲೂ ಆ ರೀತಿ ಮಾಡ್ಲಿಕ್ಕೆ ಹೋದ್ರೆ ನಮ್ದು 1.5 ಎಕರೆಗೆ 25-30 ಕ್ವಿಂಟಲ್ ನಾವು ಬೆಳೀತಾ ಇದೀವಿ. ಅಷ್ಟು ಭತ್ತ ಕ್ಲೀನ್ ಮಾಡಿ ಒಣಸ್ಕೊಂಡು ಮಾರ್ಕೆಟಿಗೆ ಹಾಕೊಳ್ಳೋರಿಗೆ ರೈತ ಸುಸ್ತಾಗಿ ಹೋಗ್ಬಿಡ್ತಾನೆ. ಹಾಗಾಗಿ ಬೇರೆ ಉತ್ಪನ್ನವನ್ನ ಮಾರಾಟ ಮಾಡೋದಂಗೆಲ್ಲ ಮಾಡ್ತಿರಲಿಲ್ಲ, ಎಲ್ಲಿ ಮಾರಾಟ ಮಾಡೋದು? ನಮ್ಗಿಲ್ಲ ಹತ್ರದಲ್ಲಿ ಅಂದ್ರೆ APMC ಕುಮಟಾ ಇದೆ, ನವರದಲ್ಲೂ ಇದೆ. ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಬೆಲೆ ಕುಮಟಾದಲ್ಲಿ ಸಿಗ್ತಾ ಇದೆ ಅಡಿಕೆಗೆ ಮತ್ತೆ ಕಾಳುಮೆಣಸಿಗೆ. ಮತ್ತೆ ಬೇರೆ ಏನು ವ್ಯಾಪಾರ ಮತ್ತೆ ಅಂತ ಏನೂ ಇಲ್ಲ? ಇಲ್ಲ ಇಲ್ಲ, ನಮ್ಮ ಮೂಲ ಕೃಷಿನೇ, ಕೃಷಿನೇ ಆಧಾರವಾಗಿಟ್ಟುಕೊಂಡು ಸಂಸಾರ ನಡೆಸಬೇಕು. ಜೋಳ ಬೆಳೀತಾ ಇದ್ರೆ ಮೆಕ್ಕೆಜೋಳ? ಮೆಕ್ಕೆಜೋಳ ಈ ಸಲ ಹೊಸದಾಗಿ ಒಬ್ರು ಇಲ್ಲಿ ಕರುವಾ ಗ್ರಾಮದವರು ಗೌಡರು ಬೆಳೆದಿದ್ರು. ಇನ್ನೊಂದ್ಸಲ ಚಟ್ರೆ ನೀವು ಬೆಳೆದಿರಿ ಅಂತ ನಮ್ಮ ಹತ್ರ ಸ್ವಲ್ಪ ಬೀಜ ಕೊಟ್ಟಿದ್ವಿ, ಬೆಳೆದಿದ್ವಿ. ನಾವು 1/2 ಕಿಲೋ ಹಾಕಿದ್ವಿ, ಅದರಲ್ಲಿ 1-1.5 ಕ್ವಿಂಟಲ್ ಕಾಳು ಬಂದಿದೆ. ಅದನ್ನ ಇವಾಗ ನಾವು ಈ ಅಲ್ಯೂಮಿನಿಯಂ ಟ್ರೇ ಮಾಡಿಕೊಂಡು ಅದರಲ್ಲಿ ಮೊಳಕೆ ತರಿಸಿ ಎಮ್ಮೆಗೆ ಮತ್ತೆ ಆಕಳಿಗೆ ಕೊಡ್ತಾ ಇದೀವಿ. ಅದು 1 ಕೆಜಿ ನಾವು ನೆನೆಸಿದ್ರೆ 1 ವಾರದಲ್ಲಿ 3-4 ಕಿಲೋ ಹಸಿರು ಮೇವು ಆಗುತ್ತೆ. ಅದರಿಂದ ಆಕಳು ಹಾಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಮೈಯಲ್ಲೂ ದಷ್ಟಪುಷ್ಟವಾಗಿ ಆಗುತ್ತೆ. ಆ ಬದಲಾವಣೆ ಗೊತ್ತಾಗಿದೆಯಾ? ಗೊತ್ತಾಗಿದೆ, ಖಂಡಿತವಾಗಿ ಗೊತ್ತಾಗಿದೆ. ಮತ್ತೆ ಜೋಳದ ಹುಲ್ಲು ಇದೆಯಲ್ಲ, ಅದಿಲ್ಲಿ ನಾವು ಇನ್ನೂ ಕಟಿಂಗ್ ಮಷಿನ್ ತಂದಿಲ್ಲ. ಕಟಿಂಗ್ ಮಾಡಾಕಿದ್ರೆ ಚೆನ್ನಾಗಾಗುತ್ತೆ, ತಿನ್ನತ್ತೆ ಆಕಳು ಮತ್ತೆ ಎಮ್ಮೆ, ಚೆನ್ನಾಗಾಗಿದೆ, ಮೈಯಲ್ಲೂ ಸೊಂಪಾಗಿದೆ. ಅದನ್ನ ರಸಮೇವು ಅಂತಾನೂ ಮಾಡ್ತಾರ ಇಲ್ಲ ಒಣಗಿಸಿ ಬಣ್ಣವನ್ನು ಮಾಡ್ತಾರ? ನಾವು ಹಾಗೆ ಕೊಡ್ತಾ ಇದೀವಿ, ಅಂದ್ರೆ ಅದನ್ನ ಕತ್ತಿಯಲ್ಲಿ ಕಟಿಂಗ್ ಮಾಡಿ ಬುಟ್ಟಿಲ್ ಹಾಕೊಡ್ತಾ ಇದೀವಿ. ಸಣ್ಣ ಮಾಡಿ ಕೊಡೋದು? ಸಣ್ಣ ತುಂಡು ತುಂಡು ಕತ್ತರಿಸಿ ಕೊಡ್ತಾ ಇದೀವಿ ಹುಲ್ಲನ್ನ, ಜೋಳದ ಹುಲ್ಲು. ಜೋಳದ ಹುಲ್ಲು ಬೆಳೆಯುದು ಬೇರೆ, ಈಗ ಜೋಳ ಬೆಳಿಲಿಕ್ಕೆ ಆ ದಂಟ ಇರುತ್ತಲ್ಲ, ಅದನ್ನೇನ್ ಮಾಡ್ತಾರೆ? ಅದನ್ನೇನ ಮಾಡ್ತಾರೆ, ಆ ದಂಟನ್ನ ಕತ್ತಿಯಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಇದಕ್ಕೆ ಗೋವಿಗೆ ಮತ್ತೆ ಎಮ್ಮೆಗೆ ಆಹಾರವಾಗಿ ಕೊಡ್ತಾ ಇದೀವಿ. ಒಣಗಿದ್ದು ಕೂಡ ಇದು ಕಾಳನ್ನ ನೆನೆಸಿ ಮೊಳಕೆ ತರಿಸಿ ಕೊಡ್ತಾ ಇದೀವಿ. ಎರಡು ಬೇಕಾ? ಎರಡು ಇದ್ರೆ ಒಳ್ಳೇದು. ಅಂದ್ರೆ ಸ್ವಲ್ಪ ನಾವು ಅಂಗಡಿಯಿಂದ ತರ್ತೀವಲ್ಲ ಹಿಂಡಿ ಮತ್ತೆ ಹತ್ತಿ ಕಾಳು ಹಿಂಡಿ ಮತ್ತು ಶೇಂಗಾ ಹಿಂಡಿ, ಆ ಖರ್ಚು ನಮ್ಗೆ ಉಳಿಯುತ್ತೆ. ಅಂದ್ರೆ ಈ ಹಿಂಡಿ ಹಾಕೋದು ಕಡಿಮೆ ಮಾಡಬಹುದು? ನಾವು ಮೊದಲೇ 2 ಹೊತ್ತು ಕೊಡ್ತಾ ಇದೀವಿ, ಇವಾಗ ಸಾಯಂಕಾಲ 1 ಹೊತ್ತು ಮಾತ್ರ ಕೊಡ್ತಾ ಇದೀವಿ. ಹಂಗ್ ಕೊಟ್ಟರು ಏನು ಹಾಲಿನ ಇಳುವರಿ ಕಡಿಮೆ ಆಗಿಲ್ಲ? ಸ್ವಲ್ಪ ಜಾಸ್ತಿ ಆಗಿದೆ, ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ. ಹಿಂಡಿ ಕಡಿಮೆ ಮಾಡಿದ್ರು ಕೂಡ ಅಂದ್ರೆ ಪೌಷ್ಟಿಕ ಆಹಾರವಾಗಿ ಜೋಳದ ಕಾಳಿನ ಮೊಳಕೆ ಮತ್ತು ಅದರ ದಂಟು ಇದೆಯಲ್ಲ ಅದನ್ನು ಕತ್ತರಿಸಿ ಕೊಡ್ತಾ ಇದ್ದಿಲ್ಲ, ಅದರಿಂದ ಚೆನ್ನಾಗುತ್ತೆ. ಮತ್ತೆ ನಮ್ಮ ತೋಟದಲ್ಲಿ ಕಳೆ ಹುಲ್ಲು ಬೆಳೀತಲ್ಲ ಅಡಿಕೆ ತೋಟದಲ್ಲಿ, ಅದನ್ನು ಕೊಡ್ತಾ ಇದ್ವಿ. ಹಾಗಾಗಿ ಈ ರೀತಿ ಮೇವು ಕೊಡ್ಬೇಕು ಅಂದ್ರೂ ಕೂಡ ಇಷ್ಟೇ ಕೊಡ್ಬೇಕು, ಜಾಸ್ತಿನೂ ಕೊಡಬಾರ್ದು ಕಡಿಮೆನು ಕೊಡಬಾರ್ದು? ಆತರ ಏನಿಲ್ಲ, ನಾವು ಎಷ್ಟು ತಿನ್ನುತ್ತ ಅಷ್ಟು ಕೊಡ್ತಾ ಇದೀವಿ. ಹೆಂಗ್ ಗೊತ್ತಾಗುತ್ತೆ ಎಷ್ಟು ತಿನ್ನುತ್ತ ಅಂದ್ರೆ? ಮರುದಿನ ಗೊತ್ತಾಗುದು, ವೇಸ್ಟ್ ಆದ್ರೆ ಬಿಟ್ಟಿರ್ತವೆ, ಮರುದಿನ ಸ್ವಲ್ಪ ಕಡಿಮೆ ಕೊಡೋದು. ಅಂದ್ರೆ ಹಸಿ ಮೇವು 1 ಕೆಜಿ, ಒಣ ಮೇವು 1 ಕೆಜಿ, ದಾಣಿ 1 ಕೆಜಿ, ಹಿಂಗೆಲ್ಲ ಇರುತ್ತೆ, ಒಂದ್ ಲೆಕ್ಕ ಇರುತ್ತೆ. ನಾವು ಜಾಸ್ತಿ ಕೊಟ್ಟು ಅಂತೇಳಂದ್ರೆ ಆರ್ಥಿಕವಾಗಿ ನಮ್ಗೆ ಹೊರೆ ಆಗುತ್ತೆ. ಹೌದು, ಯಾಕಂದ್ರೆ ಸಾಯಂಕಾಲ ನಾವು 1 ಕಿಲೋ ಹಿಂಡಿ ಕೊಡ್ತಾ ಇದೀವಿ, ಹತ್ತಿಕಾಳು ಹಿಂಡಿ. ಇದು ಜೋಳದ ಕಡ್ಡಿಯ ತುಂಡನ್ನ 1-2 ಕಿಲೋ ಕೊಡ್ತಾ ಇದೀವಿ. ಮತ್ತೆ ಭತ್ತದ ಹುಲ್ಲು ಇರುತ್ತಲ್ಲ, ಅದೊಂದು 2-2 ಕಟ್ ನಾವು ಮಾಡ್ತೀವಲ್ಲಿ ಭೂಮಿಯಲ್ಲಿ, ಅದ 2-2 ಕಟ್ ಕೊಡ್ತಾ ಇದ್ದೀವಿ. ಇಲ್ಲಿ ರೈತರು ಹೆಚ್ಚು ಕಡಿಮೆ ಒಂದೇ ರೀತಿಯ ಬೆಳೆ, ಒಂದೇ ತಿಳುವಳಿಕೆ, ಒಂದೇ ಆರ್ಥಿಕ ಪರಿಸ್ಥಿತಿ, ಸೇಮ್ ಪ್ರಾಬ್ಲಮ್ಸ್. ಯಾಕೆ ಹಾಗೆ? ಮೊದಲಿಂದ ಬೆಳ್ಕಂತ ಬಂದಿದ್ರಲ್ಲ, ಅದೇ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಒಂದು, ಇವಾಗ ನಮಗೆ ಇವರು ನಮ್ಮ ಗ್ರಾಮ ಸೇವಕರು ಆರ್ ಡಿ ಆಗಿಟ್ರು, ಮತ್ತು ನಮ್ಮ ಕೃಷಿ ಇಲಾಖೆಯವರು ಪುನೀತಾ ಮೇಡಮ್ ಅಂತಿದ್ದಾರೆ, ಅವರು ನಮಗೆ ಇವರಿಗೆ ತಿಮ್ಮಪ್ಪನಿಗೆ ಮತ್ತು ಕೇಶವನಿಗೆ ನೀವು ಸಾಲ ನೆಟ್ಟಿ ಮಾಡಿ ಅಂದರೆ ನಿಮಗೆ ಬೀಜದ ಇನ್ವೆಸ್ಟ್ಮೆಂಟು ಕಡಿಮೆ ಆಗುತ್ತೆ, ಕೂಲಿ ಆಳುಗಳ ಖರ್ಚು ಕಡಿಮೆ ಆಗುತ್ತೆ, ಸಾಲ ನೆಟ್ಟಿ ಮಾಡಿ ಭತ್ತವನ್ನು. ಮತ್ತು ಅವರೇ ಕೃಷಿ ಇಲಾಖೆಯಿಂದ ವೀಡರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಕೂಲಿ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ, ನಮ್ಮ ಶ್ರಮ ಸ್ವಲ್ಪ ಜಾಸ್ತಿ ಆಗುತ್ತೆ, ನಾಲ್ಕು ಆಳು ಬೇಕಾಗಲ್ಲ ನಾವು ಒಂದೇ ಆಳಲ್ಲಿ ಮಾಡಬಹುದು, ಆ ಥರ ಮಾಡೋದ್ರಿಂದ ಸ್ವಲ್ಪ ಕೂಲಿ ಖರ್ಚು ಕಡಿಮೆ ಆಗುತ್ತೆ, ಸಾಲ ನೆಟ್ಟಿ ಮಾಡುವುದರಿಂದ ಇಳುವರಿನೂ ಪರವಾಗಿಲ್ಲ, ಚೆನ್ನಾಗಿದೆ, ಹುಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ, ಬಿಟ್ಟರೆ ಭತ್ತದ ಇಳುವರಿ ಕರೆಕ್ಟ್ ಆಗಿ ಬರುತ್ತೆ. ನಾವು ಒಟ್ರಾಸಿ ನಾಟಿ ಮಾಡ್ತೀವಲ್ಲ, ಅದೇ ರೀತಿ ಭತ್ತದ ಇಳುವರಿ ಬರುತ್ತೆ. ಖರ್ಚು ಎಷ್ಟು ಕಡಿಮೆ ಆಗುತ್ತೆ? ಖರ್ಚು ಈಗ ನಾವು ಒಟ್ರಾಸಿ ನಾಟಿ ಮಾಡ್ತೀವಲ್ಲ, ಅದರಲ್ಲಿ ಒಂದು 10 ಆಳು ಬೇಕಾದ್ರೆ ಇದರಲ್ಲಿ ಅರ್ಧ, ಅಂದ್ರೆ 5 ಆಳಲ್ಲಿ ಸಾಲ ನೆಟ್ಟಿ ಎಲ್ಲ ಮುಗಿಸಬಹುದು. ಅಲ್ಲಿ ಒಂದು 2.5 ವರ್ಷ ಉಳಿತು. ಬೀಜದಲ್ಲಿ? ಬೀಜದಲ್ಲೂ ಸೇಮ್, ಒಂದು ಎಕರೆಗೆ ನಾವು ಈಗ ಒಟ್ರಾಸಿ ನಾಟಿ ಮಾಡಿದ್ರೆ ಒಂದು 40 ಕೆಜಿ ಬೀಜ ಬೇಕಾಗುತ್ತೆ ಎಕರೆಗೆ, ಒಂದು ಇದು ಒಂದು 20-25 ಕೆಜಿ ಸಾಕಾಗುತ್ತೆ. ಅಲ್ಲೂ ಉಳಿತಾಯ ಎಷ್ಟು? ಒಂದು ಸಾಲ ನೆಟ್ಟಿ ಮಾಡಿದ್ರೆ ಒಂದು ಎಕರೆಗೆ ಒಂದು 20-25 ಕೆಜಿ ಬೀಜ ಇದ್ರೆ 1 ಕೆಜಿ ಬೀಜಕ್ಕೆ ಎಷ್ಟು? 1 ಕೆಜಿ ಬೀಜಕ್ಕೆ ಇವತ್ತಿನ ಮಾರ್ಕೆಟಲ್ಲಿ ನಾವೇ ಬೆಳ್ಕೊಂತೀವಿ, ಇಲ್ಲರೂ ಕೃಷಿ ಇಲಾಖೆಯವ್ರು ಕೊಡ್ತಾ ಇದ್ದಾರೆ. ಇವಾಗ 25 ಕೆಜಿ ಪ್ಯಾಕೆಟ್ಗೆ 875 ರೂಪಾಯಿ ಅಂತ ತಗೊಳ್ತಾ ಇದ್ದಾರೆ ಕೃಷಿ ಇಲಾಖೆ. ಅಂದ್ರೆ ಸರ್ಕಾರದ ಸಬ್ಸಿಡಿ ಹೋಗಿ, ಸರ್ಕಾರದ ಸಬ್ಸಿಡಿ ಸೇರಿದ್ರೆ 1000 ಚಿಲ್ಲರೆ ಆಗುತ್ತೆ. ಅಲ್ಲಿ ಸ್ವಲ್ಪ ಉಳಿತಾಯ. ಇನ್ನು ಕಳೆ ತೆಗಿಲಿಕ್ಕೆ ನಾವು ಈ ಕೃಷಿ ಇಲಾಖೆಯವ್ರು ಕೊಟ್ಟಿರೋ ವೀಡರ್ ಇಂದ ನಾವೇ ಓನ್ ಆಗಿ ಯೂಸ್ ಮಾಡ್ತೀವಿ, ಆ ಕಳೆ ಕಿತ್ತು ಹೋಗುತ್ತೆ, ಮತ್ತು ಕಳೆ ಕೂಲಿ ಹಾಕಿ ತೆಗಿಸೋ ಅವಶ್ಯಕತೆ ಇಲ್ಲ. ವೀಡರ್ ಎಷ್ಟು ಕೂಲಿ ಬೇಕಾಗಿತ್ತು ಮುಂಚೆ? ಅಂದಾಜು 1 ಎಕರೆಗೆ 6-8 ಆಳು ಪಕ್ಕ ಬೇಕಾಗಿತ್ತು ಕಳೆ ತೆಗಿಲಿಕ್ಕೆ. ಒಂದು ಸರಿನೋ 2 ಸರಿ? ಒಂದು ಸರ ತೆಗೆಯುವ ಪದ್ಧತಿ ಇದೆ ನಮ್ಮಲ್ಲಿ. ಅದು ಕಳೆ ತೆಗೆದ ನಂತರ ಮೇಲ್ಗೊಬ್ಬರವಾಗಿ ಯೂರಿಯಾವನ್ನು ಕೊಡ್ತಾ ಇದ್ದೀವಿ, ಅಂದರೆ ಭೂಮಿಯಲ್ಲಿ ಕಾಲು ಹೊಡೆ ಬರೋದ್ರೊಳಗೆ, ಅಂದರೆ ಹೊಡೆ ಬರುವ ಪೂರ್ವದಲ್ಲಿ ಅಷ್ಟು ಒಳಗಡೆ ಕಳೆ ತೆಗೆದು ಯೂರಿಯಾ ಕೊಡ್ತಾ ಇದ್ದೀವಿ. ಈಗ ಹಂಗಾಗಿ ವೀಡರ್ ಕೂಡ ಅವ್ರು ಕೊಟ್ಟಿರೋದ್ರಿಂದ ನಿಮಗೂ ಅನುಕೂಲ ಆಗಿದೆ? ತುಂಬಾ ಅನುಕೂಲ ಆಗಿದೆ ನಿಜವಾಗ್ಲು. ಯಾಕೆಂದ್ರೆ ನಮ್ಮ ಈ ಸಹಾಯಕ ಕೃಷಿ ನಿರ್ದೇಶಕರು ಇದಾರಲ್ಲ ನಮ್ಮ ತಾಲೂಕಿನಲ್ಲಿ, ಸಮರ್ಪಕವಾಗಿ ನಮ್ಮನ್ನ ಸಂಪರ್ಕ ಮಾಡಿ ಅಥವಾ ಈ ಕಡೆ ಬಂದ್ರು ಬಂದು ಮನೆಗೆ ಬಂದು ನೀವು ಈ ತರ ಮಾಡ್ರಿ, ನಿಮ್ಮ ಕೂಲಿ ಖರ್ಚುಗಳು ತುಂಬಾ ಉಳಿತದೆ, ನಾವು ಹೇಳಿದ ತರ ಮಾಡ್ರಿ, ಸರ್ಕಾರ ಸಹಾಯಧನ ಏನೇ ಇದ್ರು ನಮ್ಗೆ ಮನವರಿಕೆ ಆಗುವ ರೀತಿಯಲ್ಲಿ ತಿಳಿಸಿ ಹೇಳ್ತಾರೆ. ಹಾಗಾಗಿ ಕೃಷಿ ಇಲಾಖೆಯಿಂದ ಏನೇನು ಸೌಲಭ್ಯ ಪಡ್ಕೊಂಡ್ರಿ ಬೇರೆ? ನಾವು ಇಲ್ಲಿವರೆಗೆ 2 ಪವರ್ ಟಿಲ್ಲರ್ ಕೊಟ್ಟಿದ್ವಿ, ಒಂದು ಹಳೆಯದ ನಂತರ ಅದು ಕೊಟ್ವಿ, ಈಗ ಹೊಸದೊಂದು ಕೊಟ್ಟಿದ್ದಾರೆ, ಈಗ ಕಳೆದ ಜುಲೈದಲ್ಲಿ ಒಂದು ಕೊಟ್ಟಿದ್ದಾರೆ ಸಬ್ಸಿಡಿಲಿ. 1,08,000 ರೂಪಾಯಿ ನಾವು ತುಂಬಿದೀವಿ, ಬಾಕಿ ಸರ್ಕಾರ ಸಹಾಯಧನ. ಇನ್ನೊಂದು ಗದ್ದೆ ಕಟಾವು ಮಾಡುವ ಯಂತ್ರ ಕೊಡಿಸಿದ್ದಾರೆ, ಅದಕ್ಕೆ 1,20,000 ರೂಪಾಯಿ ಫುಲ್ ರೇಟು, 72,000 ರೂಪಾಯಿ ನಾವು ರೈತರು ತುಂಬಿದ್ದು, 1,000 ರೂಪಾಯಿ ವೀಡರ್ ಕೊಡಿಸಿದ್ದಾರೆ. ಈ ತರ ಅಂದ್ರೆ ಇಲಾಖೆಯಿಂದ ಏನೇ ಬಂದರೂ ನಮ್ಮ ಈ ಕೃಷಿ ಇಲಾಖೆಯವರು ನಮ್ಮನ್ನು ಸಂಪರ್ಕ ಮಾಡಿ ನೀವು ಈ ತರ ಬಂದಿದೆ, ನೀವು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲಾಖೆ ಜೊತೆ ಸಂಬಂಧ ಚೆನ್ನಾಗಿರ್ಬೇಕು. ತುಂಬಾ ಚೆನ್ನಾಗಿದೆ, ಏನೇ ಬಂದರೂ ನಮ್ಮನ್ನ ಸಂಪರ್ಕ ಮಾಡಿ ಈ ತರ ಬಂದಿದೆ ನೀವು ಒಯ್ಯಿರಿ, ಮತ್ತೆ ರೈತರಿಗೆ ಈ ಅಕಾಲಿಕ ಮಳೆ ಭತ್ತದ ಕಣ ಹಾಳಾಗ್ತದಲ್ಲ, ಅದಕ್ಕಾಗಿ ಈಗ ಸರ್ಕಾರ ಟಾರ್ಪಲ್ ಕೊಡುವ ವ್ಯವಸ್ಥೆ ಮಾಡಿದ್ದಿಲ್ಲ, ಅದನ್ನು ಕೊಡಿಸಿದ್ದಾರೆ ನಮ್ಮ ಇವರು ಗ್ರಾಮ ಸೇವಕರು ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಪುನೀತಾ ಮೇಡಮ್ ಅವರು. ಈ ಥರ ಬಂದಿದೆ ನೀವು ಬಂದು ಒಯ್ಯಿರಿ ಅಂತ 3 ವರ್ಷಕ್ಕೆ, ಮತ್ತು ಅದಲ್ಲಿಯ ಈಗ ಎಣ್ಣೆಕಾಳು ಅಭಿವೃದ್ಧಿಗೆ ಅಂತ ಕೃಷಿ ಇಲಾಖೆಯಿಂದ ಇದು ಪೈಪ್ ಕೊಡ್ತಾ ಇದ್ದಾರಲ್ಲ ಅದನ್ನು ಕೊಡಿಸಿದ್ದಾರೆ. ಏನು ಪೈಪು ಅಂದರೆ, ಮೊದಲೇ ನಾವು ಏನು ಮಾಡ್ತೀವಿ ಅಂದರೆ ನಮ್ಮಲ್ಲೆಲ್ಲ ತುಂಡು ಭೂಮಿ ಎಲ್ಲ, ಒಬ್ಬರು ರೈತರಿಂದ ಒಬ್ಬರು ರೈತರಿಗೆ ನಾವು ಬೆಲ್ಗೆ ಮಾಡ್ಕೊಂಡು ಬರಬೇಕಿತ್ತು, ಈಗ ಆ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಇಲಾಖೆಯಿಂದ ನಮ್ಮೆಲ್ಲ ರೈತರು ಎಲ್ಲರೂ ನಾವು ಪಡ್ಕೊಂಡಿದ್ದೀವಿ, ಇವರೆಲ್ಲರೂ ಪಡ್ಕೊಂಡಿದ್ರೆ ಅದರಿಂದ ನಾವು ಈ ಬೆಲ್ಗೆ ಮಾಡುವುದು ಉಳಿದಿದೆ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನೀರನ್ನು ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲೇ ನದಿ ಹತ್ರ ಪಂಪ್ ಸೆಟ್ ಇದೆ, ನಮ್ಮದೇ ಪಂಪ್ ಸೆಟ್ ಇದೆ, ಅದರಿಂದ ಜೋಡಣೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗಿದೆ. ಅಂದರೆ ನೀರಿನ ಸಮಸ್ಯೆ ನೀಗಿದೆ? ನೀಗಿದೆ, ಇಲ್ಲದಿದ್ರೆ ತುಂಬಾ ನೀರು ವೇಸ್ಟ್ ಆಗ್ತಾ ಇತ್ತು. 1 ಎಕರೆಗೆ 1 ದಿನದಲ್ಲಿ ನೀರು ಹಾಯಿಸೋದು ಕಷ್ಟ ಆಗ್ತಿತ್ತು, ಇವಾಗ 1-7 ತಾಸಲ್ಲಿ 1 ಎಕರೆ ನೀರು ಉಳಿಸಬಹುದು ಭೂಮಿಗೆ. ಹೆಂಗ ನೇರವಾಗಿ ಪೈಪ್ನಾಗ ಬರುತ್ತೆ ಅಥವಾ ಟ್ಯಾಂಕ್ನಾಗ ಬಿಟ್ಟು ಆ ನಂತರ ಹನಿ ನೀರಾವರಿ ಮಾಡೋದು ಹಂಗೇನು ಮಾಡಿದ್ರೆ? ಇಲ್ಲ ಇಲ್ಲ, ಪಂಪಿಂದ ನೇರವಾಗಿ ಕೊಟ್ಟಿದೀವಿ ಗದ್ದೆಗೆ ಹರಿ ನೀರಾವರಿ ಪದ್ಧತಿ. ಎಷ್ಟು ದಿನಕ್ಕೆ ಒಂದ್ಸಲ ನೀರು ಕೊಡು? ನಮ್ಮಲ್ಲಿ 3-4 ದಿನಕ್ಕೊಂದು ಬಾರಿ ನೀರು ಕೊಡ್ತೀವಿ. ಯಾಕೆ ಅಂದ್ರೆ ಅಷ್ಟು ನೀರು ಹಿಂಗೆ ಹೋಗಲ್ಲ, ನಿಲ್ತದೆ ನಮ್ಮಲ್ಲಿ ಸ್ವಲ್ಪ ಅಂಟು ಮತ್ತು ಮರಳು ಮಿಶ್ರಿತ ಮಣ್ಣು ಇಲ್ಲಿ. ಹಂಗಾಗಿ ನಾವು ನೀರು ಬಿಟ್ಕೊಳ್ಳೆ 24 ಗಂಟೆ ಒಳಗೆ ಆ ನೀರು ಡ್ರೈ ಆಗಲ್ಲ, 2-3 ದಿನ ನಿಲ್ತದೆ. ನೆಕ್ಸ್ಟ್ ಮತ್ತಷ್ಟೇ ನಾವು ಬಿಡ್ತೀವಿ. ಒಂದು ವೇಳೆ ವಾರಕ್ಕೆ 10 ದಿನ ಕೊಟ್ಟರೆ ಭೂಮಿ ಡ್ರೈ ಆಗ್ಬಿಡ್ತದೆ. ಭೂಮಿ ಡ್ರೈ ಆಗಿ ನೋಡೋದಲ್ಲ, ಗಿಡ ಡ್ರೈ ಆಗುತ್ತಾ ಬಾಡಿದೆಯಾ ಅದನ್ನು ನೋಡ್ಬೇಕಲ್ಲ. ಸ್ವಲ್ಪ ಬಾಡುತ್ತೆ, ಹಂಗಾಗಿ ಮತ್ತೆ ನೀರು ಕೊಟ್ಕೊಳ್ಳೆ ಸರಿ ಆಗುತ್ತೆ. ಅಂದ್ರೆ ಗಿಡನ ನೋಡಬೇಕು, ಅದೇ ಹೇಳುತ್ತೆ ನಾವು ಮಣ್ಣು ಆರಿದೆ ಅಂದ್ರೆ ಮ್ಯಾಲಿ ಮಣ್ಣು ಆರೇ ಆರತ್ತದ ಬಿಸಿಲಿಗೆ ಗಾಳಿಗೆ. ಒಳಗಿನ ಮಣ್ಣು ಹಸಿ ಇರಬೇಕು, ಮತ್ತೆ ನೀರು ಜಾಸ್ತಿ ಕೊಟ್ಟರು ಗಿಡಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ಅದು ಉಸಿರಾಡೋದು ಬೇರಿನ ಮೂಲಕ. ನೀವು ಜಾಸ್ತಿ ನೀರು ಕೊಟ್ಟರೆ ಅಂದ್ರೆ ಉಸಿರಾಟ ಕಡಿಮೆ ಆಗುತ್ತೆ. ಅದಕ್ಕೆ ಬೇಕಾಗಿದ್ದು ನೀರಿನಕ್ಕಿಂತ ಆಕ್ಸಿಜನ್ ಜಾಸ್ತಿ ಬೇಕು, ಗಾಳಿ ಬೇಕು. ನಾವು ನೀರು ಐತಂತ ಜಾಸ್ತಿ ಕೊಟ್ಟು ಅಂದ್ರೆ ಆಕ್ಸಿಜನ್ ಗಾಳಿ ಅದಕ್ಕೆ ಸಿಗಲಿಲ್ಲ ಅಂದ್ರೆ ಉಪಯೋಗ ಆಗುತ್ತೆ. ಗಾಳಿ ಕೂಡ ಅದಕ್ಕೆ ಪೋಷಕಾಂಶನೇ. ನಾವು ನೀರಿಲ್ದ ಒಂದಿನ ಇರಬಹುದು, ಉಸಿರಾಡೋದ್ರಿಂದ ಬಹಳ ಮುಖ್ಯ, ಅದನ್ನು ಗಮನಿಸಬೇಕು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರೆ ದೇವರಾಜ್ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಅಡಿಕೆ, ಕಾಳುಮೆಣಸು, ಗೇರು ಬೇಸಾಯ ಈ ಕುರಿತು ಹೊನ್ನವರ ತಾಲೂಕು ಜಲವಳ್ಳಿಯ ದೇವರಾಜ್ ಚಂದಯ್ಯ ಜೈನ್ ಅವರೊಡನೆ ಸಂದರ್ಶನವನ್ನು ಕೇಳಿದರೆ, ಸಂದರ್ಶಿಸಿದವರು HB ರಾಮಡಗಿ. ಈಗ ಕಾಳಿ ರೈತ ಉತ್ಪಾದಕ ಸಂಘದ ಕಾರ್ಯಚಟುವಟಿಕೆಗಳು ಮತ್ತು ಸಿಗುವ ಸೌಲಭ್ಯಗಳ ಕುರಿತು ಕುಂಬಾರವಾಡದ ಕಾಳಿ ರೈತ ಉತ್ಪಾದಕ ಸಂಘದ CEO ಶಶಾಂಕ್ ಎಂಕು ಡೇರೇಕರ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ HB ರಾಬಣಗಿ. ಈಗ ನಮ್ಮ ಜೊತೆಯಲ್ಲಿ ಶಶಾಂಕ್ ಎಂಕು ಡೇರೇಕರ್ ಅವರಿದ್ದಾರೆ. ಕುಂಬಾರವಾಡ ಗ್ರಾಮದಲ್ಲಿ ರೈತ ಉತ್ಪಾದಕ ಸಂಸ್ಥೆ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಇವರು CEO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ರೈತ ಉತ್ಪಾದಕ ಕೇಂದ್ರದ ಆಶಯ ಮತ್ತು ಏನೆಲ್ಲ ರೈತರಿಗೆ ಇಲ್ಲಿ ಸೌಲಭ್ಯ ಸಿಗಬಹುದು, ರೈತರು ಇದರಲ್ಲಿ ಹೇಗೆ ಭಾಗವಹಿಸಬಹುದು, ಭಾಗವಹಿಸುವುದರಿಂದ ಏನೆಲ್ಲ ಅನುಕೂಲ, ಇಂಥ ಒಂದು ರೈತ ಉತ್ಪಾದಕ ಕೇಂದ್ರವನ್ನು ಹುಟ್ಟಾಕಲಿಕ್ಕೆ ಕಾರಣ ಆದರೂ ಏನು, ಈ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ರೈತ ಉತ್ಪಾದಕ ಕೇಂದ್ರ ಇದೆಯಲ್ಲ, ಇದರ ಮುಖ್ಯ ಗುರಿ ಏನು? ನಮ್ಮ ಮುಖ್ಯ ಗುರಿ ರೈತರನ್ನ ಅವರ ಖರ್ಚುಗಳನ್ನು ಕಮ್ಮಿ ಮಾಡಿ ಅವರ ಆದಾಯವನ್ನು ದ್ವಿಗುಣಗೊಳಿಸುವಂಥದ್ದು. ಉದಾಹರಣೆಗೆ ಈಗ ಮಾರ್ಕೆಟಲ್ಲಿ ಬರುವಂಥದ್ದು ವಸ್ತುಗಳಿರ್ತದೆ ರೈತರಿಗೆ, ಟಾರ್ಪ್ಲಿನ್ ಆಗಿ ಏನಾದರೂ ವಸ್ತುಗಳು, ಅವರಿಗೆ ಕೃಷಿ ಸಂಬಂಧಿತ ಗೊಬ್ಬರಗಳಾಗಿರಲಿ ಬೀಜಗಳಾಗಿರಲಿ, ಅವುಗಳನ್ನು ಇರುವ ಮಾರ್ಕೆಟ್ ರೇಟ್ಗಿಂತನೂ ಕಡಿಮೆ ದರದಲ್ಲಿ ತರುವಂಥದ್ದು. ಹೇಗಾಗುತ್ತಂದ್ರೆ, ನಾವು ಉದಾಹರಣೆಗಾಗಿ ನಮ್ಮದು ಒಂದು ಸಂಸ್ಥೆ ಆಗಿರೋದ್ರಿಂದ, ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ, ನಾವು ಪ್ರತಿಯೊಂದು ವಸ್ತುಗಳನ್ನು ಅಂಗಡಿಗಳಲ್ಲಿ ತಗೊಳ್ಳೋಗಿಂತ ಡೈರೆಕ್ಟ್ ಆಗಿ ಕಂಪನಿಗಳಿಂದ ನಾವು ಪರ್ಚೇಸ್ ಮಾಡ್ತೀವಿ. ಅಂದರೆ ನಾವು ದಲ್ಲಾಳಿಗಳ ಹಾವಳಿ ಇದರಲ್ಲಿ ತಪ್ಪೋಗ್ಬಿಡುತ್ತದೆ. ಅಂದರೆ ನಾವು ಡೈರೆಕ್ಟ್ ಕಂಪನಿಗಳಿಂದ ಮಟೀರಿಯಲ್ ಪರ್ಚೇಸ್ ಮಾಡಿ ಅದನ್ನು ನಾವು ರೈತರಿಗೆ ಡೈರೆಕ್ಟ್ ಆಗಿ ತಂದುಕೊಟ್ಟು ಕಡಿಮೆ ದರದಲ್ಲಿ ತಂದು ಅವರಿಗೆ ತಲುಪಿಸ್ತೀವಿ ನಾವು. ಅದು ಹಾಗೆ ಖರ್ಚು ಕಮ್ಮಿ ಆಗುತ್ತದೆ. ಉದಾಹರಣೆಗೆ ಏನಂದರೆ, ನಾವು ಈ ಸತಿ ಟಾರ್ಪ್ಲಿನ್ ಅವರಿಗೆ ಬೇಕಾಗಿತ್ತು, ಮಾರ್ಕೆಟಲ್ಲಿ ಅದಕ್ಕೆ 2,200 ರೂಪಾಯಿ ಇತ್ತು. ನಾವು ಅದನ್ನು ಡೈರೆಕ್ಟ್ ಆಗಿ ಅವ್ರ ಕಂಪನಿಗಳಿಂದ ತಂದಿದ್ದರಿಂದ 1,650 ರೂಪಾಯಿ ರೇಟಲ್ಲಿ ಕೊಡಲಿಕ್ಕೆ ಆಯಿತು. ಒಂದು ಟಾರ್ಪ್ಲಿನಲ್ಲಿ ಸುಮಾರು 550-600 ರೂಪೀಸ್ ತನಕ ಅವರಿಗೆ ಉಳಿತಾಯವಾಯಿತು. ಈ ರೀತಿ ಕಡಿಮೆ ಖರ್ಚು ಆಗುವುದು ಈ ನಮ್ಮ ರೈತ ಉತ್ಪಾದಕತೆಯಿಂದ ಅವರಿಗೆ ಒಂದು ಸೌಲಭ್ಯ ಸಿಗುತ್ತದೆ. ಹಾಗೆ ದ್ವಿಗುಣ ಅಂದರೆ, ನಮ್ಮ ತಾಲೂಕಿನಲ್ಲಿ ಈಗ ರೈತರು ತಾವು ಬೆಳೆದ ಬೆಳೆಗಳನ್ನು, ಭತ್ತ ಉದಾಹರಣೆ ತಗೊಂಡ್ರೆ, ನಮ್ಮದ್ರಲ್ಲಿ ಭತ್ತ ತಗೊಂಡ್ರೆ ಅವರು ನಮ್ಮ ಲೋಕಲ್ ಮಿಲ್ಗಳಿಗೆ ಕೊಡ್ತಾರೆ. ಅವರು ಇಲ್ಲಿ ರೇಟನ್ನು ಫಿಕ್ಸ್ ಮಾಡಿ, ರೈತರು ಬೆಳೆಗಳನ್ನು ಅವರಾಗಿ ಬೆಳೆಸಿದ್ರು ಕೂಡ ಅದಕ್ಕೆ ದರವನ್ನು ಫಿಕ್ಸ್ ಮಾಡೋರು ರೈತರಾಗಿರೋದಿಲ್ಲ. ಇದರಲ್ಲಿ ದಲ್ಲಾಳಿಗಳು ದರಗಳನ್ನು ಫಿಕ್ಸ್ ಮಾಡ್ತಾರೆ. ಈ ಭಾಗದಲ್ಲಿ ಒಂದು ಕ್ವಿಂಟಲ್ಗೆ 800-1,200 ರೂಪಾಯಿ ಪರ್ ಕ್ವಿಂಟಲ್ ಭತ್ತವನ್ನು ರೆಗ್ಯುಲರ್ ಆಗಿ ಒಂದು ದಶಕಗಳಿಂದ ಅದೇ ರೇಟಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೆ ದರ ಸಿಗ್ತಾ ಇಲ್ಲ. ಅಂದ್ರೆ ನಮ್ದು ಇಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಕ್ಚುಲಿ 2,000 ರೂಪೀಸ್ ಈ ವರ್ಷಕ್ಕಿದೆ. ನಾವು ಏನ್ ಮಾಡ್ತೀವಿ, ನಮ್ಮ ರೈತರ ಮೆಂಬರ್ ಆಗಿರೋದಕ್ಕೆ ಅವ್ರ ಕಡೆಯಿಂದ ಭತ್ತಗಳನ್ನು ಖರೀದಿಸಿ ನಾವು ಆ ರೇಟ್ ಅನ್ನು ಮೆಂಬರ್ಶಿಪ್ ಅಲ್ಲಿ ಕೊಡ್ತೀವಿ. ಮತ್ತೆ ಅದಕ್ಕೆ ರೇಟ್ ಅನ್ನು ನಾವು ರೈತರ ಸಂಘಗಳು ನಾವು ಅದಕ್ಕೆ ರೇಟ್ ಗಳನ್ನು ಫಿಕ್ಸ್ ಮಾಡ್ತೀವಿ ಬೆಳೆಗಳಿಗೆ. ಆ ಬೆಳೆಗಳನ್ನು ಫಿಕ್ಸ್ ಮಾಡಿ ಅವರಿಗೆ ಯೋಗ್ಯ ದರವನ್ನು ಕೊಡುವಲ್ಲಿ ಅನುಕೂಲ ಆಗುತ್ತೆ ಈ ಸಂಘ. ಈಗ ಆ ರೀತಿ ಹೆಚ್ಚಿನ ಒಂದು ರೇಟ್ ಕೊಟ್ಟು ನೀವು ಕೊಂಡ್ಕೊಂತಿರಲ್ಲ, ಕಂಪನಿಗೆ ನಿಮಗೆ ಲಾಸ್ ಆಗಲ್ವಾ, ಕಂಪನಿಗೆ ಲಾಸ್ ಆಗಲ್ವಾ, ಆ ಲಾಸ್ ಅನ್ನು ಯಾರು ಭರಿಸ್ತಾರೆ? ಕಂಪನಿಗೆ ಲಾಸ್ ಆಗುದಿಲ್ಲ. ನಾವು ಖರೀದಿ ಮಾಡಿ ಅದನ್ನು ನಾವು ಹೆಚ್ಚು ಮಾರ್ಕೆಟ್ ಅಲ್ಲಿ ಮಾರಾಟವನ್ನು ಮಾಡ್ತೀವಿ. ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಆ ಬೆಲೆ ಇದೆ. 3,000 ಕ್ವಿಂಟಲ್ ಒಂದು ವೆರೈಟಿ ಟೈಪ್ ತಗೊಂಡ್ರೆ ನಮ್ಮಲ್ಲಿ ಪೂನಮಿಗೆ 2,000 ರೂಪಾಯಿ ಪರ್ ಕ್ವಿಂಟಲ್ಲು, ಹಾಗೆ ಜೀರಾ ರೈಸ್ಗೆ ಮಾರ್ಕೆಟ್ ಅಲ್ಲಿ ಮೂರುವರೆ ಸಾವಿರ ಪರ್ ಕ್ವಿಂಟಲ್ ಇದೆ, ಬಟ್ ಲೋಕಲ್ ಅಲ್ಲಿ ಅದಕ್ಕೆ 1,200-1,500 ಈ ರೇಟ್ ಅಲ್ಲೇ ತಗೊಳ್ತಾರೆ ದಲ್ಲಾಳಿಗಳು. ಬಟ್ ಅವರು ಮಾರುತ್ತಿರುವಾಗ ಅದು 3,000-3,500 ರೂಪಾಯಿದಲ್ಲಿ ಮಾರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಅವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲಿ 2,000 ತಗೊಳ್ತೀವಿ. ತಗೊಂಡ್ಬಿಟ್ಟು ಆ ಪ್ರೈಸ್ ಅನ್ನು ಅವರಿಗೆ ಕೊಟ್ಟು ಆ ಮಾರ್ಕೆಟ್ ಅಲ್ಲಿ ನಾವು ಅದನ್ನ ಯಾವ ರೇಟ್ ಸಿಗುತ್ತೆ 3,000-3,500 ರೇಟ್ ಅಲ್ಲಿ ಮಾರಾಟ ಆದ ನಂತರ ಆ ಬಂದ ಹಣವನ್ನು ಕೂಡ ರೈತರಿಗೆ ಮತ್ತೆ ನಾವು ರಿಟರ್ನ್ ಕೊಡುತ್ತೇವೆ. ಇದು ನಮ್ಮ ಸಂಸ್ಥೆಯ ಗುರಿ ಆಗಿರ್ತದೆ. ಮತ್ತೆ ರೈತರು ಪೆರಿಷಬಲ್ ಗೂಡ್ಸ್ ಅಂತೀವಲ್ಲ, ಬೇಗ ಕೆಳತ್ತು ಹೋಗುವಂತ ಅಥವಾ ಕೊಳೆಯುವಂತ ಉತ್ಪನ್ನವನ್ನು ಬೆಳೀತಾರೆ ಅಥವಾ ಇಟ್ಟು ಮಾರುವಂತ ಉತ್ಪನ್ನವನ್ನು ಬೆಳೀತಾರೆ. ಈ ತರಕಾರಿ, ಹಣ್ಣು, ಹಂಪಲ ಇವೆಲ್ಲನೂ ಕೂಡ 1 ಅಥವಾ 2 ದಿನದಲ್ಲಿ ಮಾರಾಟ ಮಾಡಲೇಬೇಕು. ಅದ್ರ ಬಗ್ಗೆ ಏನಾದರೂ ಕಂಪನಿ ಮಾಡ್ಲಿಕ್ಕೆ ಸಾಧ್ಯನಾ? ನಾವು ರೈತರಿಗೆ ತರಕಾರಿಗಳನ್ನ ಬೆಳೆಸಿ ಅಂತ ಹೇಳಿಬಿಟ್ಟು ಉತ್ತೇಜಿಸ್ತಾ ಇದೀವಿ. ಏನಕಂದ್ರೆ ನಮ್ಮ ಭಾಗದಲ್ಲಿ ತರಕಾರಿಗಳು ಜಾಸ್ತಿ ಪ್ರಮಾಣದಲ್ಲಿ ಬೆಳಗಾಂ ಕಡೆಯಿಂದ ಬರ್ತಾ ಇದೆ. ನಮ್ಮ ರೈತರ ಹತ್ರ ಇಷ್ಟು ಜಮೀನಿದ್ರು, ಸಾಕಷ್ಟು ಪ್ರಮಾಣದಲ್ಲಿ ಜಮೀನಿದ್ದು ತರಕಾರಿಗಳನ್ನು ಬೆಳೆಸ್ತಾ ಇಲ್ಲ ಅವರು. ಅವರಿಗೆ ನಾವು ಉತ್ತೇಜನ ಕೊಟ್ಬಿಟ್ಟು ಸದ್ಯಕ್ಕೆ ಮಟ್ಟದಲ್ಲಿ ನಮ್ಮ ಅಂಗಡಿಯಲ್ಲಿ ಅವರಿಗೆ ಒಂದ್ಸಲ ಒಂದು ಅಂಗಡಿ ಮಾಡಿ ಕೊಟ್ಟಿದ್ದೇವೆ. ಅವರು ತಂದು ಬೆಳೆಗಳನ್ನು ತಂದು ಇಡ್ತಾರೆ, ಮತ್ತೆ ನಮ್ಮ ಲೋಕಲ್ ಜನಗಳಿಗೆ ನಾವು ಅದನ್ನ ತಗೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ, ಮತ್ತು ಸ್ಥಳೀಯ ಜನರು ಇದಕ್ಕೆ ಸ್ಪಂದಿಸಿ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತೆ ನೀವು ಖರೀದಿ ಮಾಡಿ ಬೇರೆ ಕಡೆ ಮಾರಾಟ ಮಾಡೋದು ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡುವಂತ ಹೋಗುವಂತವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಮಧ್ಯವಾಗಿ ಕೆಲಸ ಮಾಡೋದು ಹಂಗೇನ್ರ ಆಗಿದೆಯಾ? ಹೌದು, ನಮ್ಮಲ್ಲಿ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, ಸ್ಪಟ್ನಿಕ್ ಫಾರ್ಮ್ಸ್ ಅಂತೇಳಿ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ನಮ್ಮ ಕಡೆಯಿಂದ ಆಫೀಸಿಂದ ತಂದು ತಗೊಂಡು ಹೋಗ್ತಾರೆ. ಸಾವಯವದಲ್ಲಿ ಎಷ್ಟೋ ಜನ ಬೆಳೀತಾರೆ, ಸಾವಯವದಲ್ಲಿ ಬೆಳೆದಿದ್ದಕ್ಕೆ ಒಂದ್ ಸ್ವಲ್ಪ ಹೆಚ್ಚಿನ ಬೆಲೆ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಆಸೆಯೂ ಇದೆ, ಅದಕ್ಕೆ ಆ ಬೆಲೆ ಸಿಗ್ತಾ ಇದೆ. ಹೌದು, ನಮ್ಮ ರೈತರಿಗೆ ಏನಿದೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಅದೇ ದರವನ್ನು ಕೊಡ್ತಾ ಇದೀವಿ ನಾವು ಡೈರೆಕ್ಟ್ ಆಗಿ. ಅಂದ್ರೆ ಒಂದು ರೆಗ್ಯುಲರ್ ಮಾರ್ಕೆಟ್ ಇಂದ ಒಂದು 5 ರೂಪಾಯಿ ಹೆಚ್ಚಿಗೆಯಲ್ಲಿ ಸಾವಯವ ದರದಲ್ಲಿ ಹೋಗ್ತಾ ಇದೆ. ಈಗ ಒಟ್ಟಾರೆ ಒಂದು ಕಂಪನಿ ಪ್ರಾರಂಭ ಆಗಿದ್ದು, ಒಂದು ಕಂಪನಿ ಆಗಿ ಇರೋದ್ರಿಂದ ಕಂಪನಿಗೆ ಸಿಗುವಂತ ಎಲ್ಲಾ ಸೌಲಭ್ಯಗಳು ಇಲ್ಲಿ ಸಿಗ್ತಾವು ಅನ್ನುವಂಥದ್ದು. ಅದ್ರ ಜೊತೆಗೆ ಹೇಗೆ ನಡೆಯುತ್ತೆ ಈ ಕಂಪನಿ, ಯಾರ್ಯಾರು ಇರ್ತಾರೆ ಇಲ್ಲಿ, ರೈತರು ಹೇಗೆ ಮೆಂಬರ್ ಆಗಬೇಕು ಅದೆಲ್ಲ? ನಮ್ದು ಈ ಕಂಪನಿ 19 ಜುಲೈ 2021 ನೋಂದಣಿ ಆಗಿದೆ. ಈವರೆಗೆ ನಾವು 519 ಷೇರುದಾರ ಸದಸ್ಯರು ಇದ್ದಾರೆ. ಮಹಿಳಾ ಸದಸ್ಯರು ಇದರಲ್ಲಿ 47 ಇದ್ದಾರೆ. ಮತ್ತೆ ನಾವು ಒಟ್ಟು ಸಂಗ್ರಹಿಸಿದ ಅಮೌಂಟು 519,000 ಆಗಿರುತ್ತದೆ. ಇದಕ್ಕೆ ನಮಗೆ ಗೌರ್ಮೆಂಟ್ ಕಡೆಯಿಂದ ಮ್ಯಾಚಿಂಗ್ ಗ್ರಾಂಟ್ ಅಂತೇಳಿ 500,000 ಸಿಕ್ಕಿದೆ ನಮಗೆ. ಕಂಪನಿ ಲಾ ಪ್ರಕಾರ ಇದರಲ್ಲಿ ಮೆಂಬರ್ ಆಗ್ಲಿಕ್ಕೆ ಇವರು ತಮ್ಮದೇ ಆದ ಜಮೀನು ಹೊಂದಿರಬೇಕಂತಿಲ್ಲ. ಒಂದು ಸಣ್ಣ ಮನೆ ಮುಂದಗಡೆ ಒಂದು ಅಂಗಳ ಇದ್ರೂ ಕೂಡ ಅವರು ಇದಕ್ಕೆ ಒಂದು ಉತ್ಪಾದಕರಾಗಿದ್ರೆ ಅಷ್ಟೇ ಸಾಕು ಕಂಪನಿಗೆ ಮೆಂಬರ್ಶಿಪ್ ಆಗ್ಲಿಕ್ಕೆ. ಇದು ಮೆಂಬರ್ಶಿಪ್ ಆಗ್ಲಿಕ್ಕೆ ಅವ್ರದ್ದು ಬೇಕಾಗಿರೋ ದಾಖಲೆಗಳೇನಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಬುಕ್, ರೇಷನ್ ಕಾರ್ಡ್. ತಾವಾಗಲೇ ಬಂದು ಮೆಂಬರ್ ಆಗಿದ್ದು ಅಥವಾ ನೀವು ಮಾಡಿಸಿದ್ದು ಹೇಗೆ? ಮೊದಲೇ ಹಂತದಲ್ಲಿ ನಾವೇ ಹೋಗಿ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತೀವಿ. ಕೊಟ್ಟಿದ ನಂತರ ಅವರಿಗೆ ತಿಳಿ ಹೇಳಿದ ನಂತರ ಅವ್ರ ಕಡೆಯಿಂದ ಆಮೇಲೆ ಬಂದು ರೈತರು ಬಂದು ನಮ್ಮ ಹತ್ರ ಬಂದು ಆಫೀಸ್ ಅಲ್ಲಿ ಬಂದು ಮೆಂಬರ್ ಆಗ್ತಾರೆ. ಇಲ್ಲಿ ಷೇರ್ದಾರರು ಆದ್ರು ಅಂದ್ರೆ ಅಲ್ಲಿ ಬಂದಂತ ಲಾಭ ಅವರಿಗೆ ರೈತರಿಗೂ ಕೂಡ ಸೇರುತ್ತೆ. ಹೌದು, ಇದು ಡಿವಿಡೆಂಡ್ ರೂಪದಲ್ಲಿ ರೈತರಿಗೆ ಈ ಕಂಪನಿ ಪ್ರಾಫಿಟ್ ಮಾಡ್ತಂದ್ರೆ ಆ ಪ್ರಾಫಿಟ್ ಅಲ್ಲಿ ಡಿವಿಡೆಂಡ್ ರೂಪದ ಪ್ರಕಾರ ಪರ್ಸೆಂಟೇಜ್ ವೈಸ್ ಅವರಿಗೆ ರೈತರಿಗೆ ಹೋಗುತ್ತೆ. ಈಗ ನೀವು ರೈತರಿಂದ ತಗೊಳ್ತೀರಿ ಎಷ್ಟು ಮಾಲನ್ನ, ಈಗ ಜೇನು ಆಗ್ಬೋದು, ಬೇರೆ ಬೇರೆ ಮಸಾಲೆ ಸಾಂಬಾರ್ ಆಗ್ಬೋದು, ಇಂಥವೆಲ್ಲ ಪದಾರ್ಥಗಳನ್ನ ತಗೊಂಡು ನೀವು ಮೌಲ್ಯವರ್ಧನೆ ಗೊಳಿಸಿ ಅವನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಹಂಗೇನ ಮಾಡ್ತಾ ಇದ್ರಿ? ಹೌದು, ಈಗ ಜೇನುತುಪ್ಪವನ್ನು ತಗೊಂಡು ಅವ್ರ ಹತ್ರ ಅದನ್ನ ನಮ್ಮ ಸ್ಟ್ಯಾಂಡರ್ಡ್ ರೇಟ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಅದನ್ನ ನಾವು ನಮ್ಮ ಕಂಪನಿ ಹೆಸರು ಬಂದು ಕಾಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತೇಳಿ ನಾವು ನಮ್ಮದೇ ಆದ ಬ್ರ್ಯಾಂಡ್ ನಲ್ಲಿ ಕಾಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದ ಹೆಸರಿನಲ್ಲಿ ನಮ್ಮ ರೈತರ ಉತ್ಪಾದನೆಗಳನ್ನು ಮಾರಾಟ ಮಾಡ್ತಾ ಇದೀವಿ. ಏನೇನು ಮೌಲ್ಯವರ್ಧನೆಗೊಳಿಸಿ ಹೆಂಗ್ ಪ್ಯಾಕ್ ಮಾಡಿ ಹೆಂಗ್ ಮಾರಾಟ ಮಾಡ್ತಾ ಇದ್ರಿ, ಅದೆಲ್ಲಾನು ಲಾಭ ಅನಿಸ್ತಾ ಇದೆಯಾ? ಹೌದು, ಭತ್ತವನ್ನು ಸಹಿತ ರೈತರು ಡೈರೆಕ್ಟ್ ಆಗಿ ಭತ್ತಗಳನ್ನು ಮಿಲ್ ಓನರ್ಸ್ ಗೆ ಕೊಡ್ತಾ ಇದ್ರು. ಸ್ಥಳೀಯ ಮಿಲ್ ಗಳಿಗೆ ರೈತರಿಂದ ನಾವು ಖರೀದಿ ಮಾಡಿ ಅದನ್ನ ಅಕ್ಕಿ ರೂಪದಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿ ಅದನ್ನ ನಾವು ಪ್ಯಾಕೆಟ್ ಮಾಡಿ ಜನರಿಗೆ ಸ್ಥಳೀಯವಾಗಿ ಸದ್ಯದಲ್ಲಿ ಕೊಡ್ತಾ ಇದ್ದೀವಿ. ಇನ್ನು ಏನೇನು ಕನಸುಗಳಿರುವ ಕಂಪನಿ ಏನ್ ಮಾಡಬಹುದು ನಾವು, ಮತ್ತೆ ಇಲ್ಲಿ ಜನರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಎಲ್ಲವನ್ನು ನೋಡ್ಕೋಬೇಕಲ್ಲ. ಅದನ್ನ ನೋಡಿಕೊಂಡು ನಾವು ಇಂಥ ಕಂಪನಿಯನ್ನ ಹಿಂಗೆ ಬೆಳೆಸಬೇಕು, ಇಲ್ಲಿ ಇನ್ನೂ ಇದಕ್ಕೆ ರೈತರಲ್ಲಿ ಅಭಿರುಚಿ ಮೂಡುವ ಹಾಗೆ ನೋಡ್ಕೋಬೇಕು, ಮತ್ತು ಇದು ಕಂಪನಿ ಅವ್ರ ಪರವಾಗಿದೆ ಅವ್ರ ಜೊತೆಗಿದೆ ಅನ್ನುವಂಥ ಒಂದು ಧೈರ್ಯ ತುಂಬುವಂಗೆ ನಡ್ಕೋಬೇಕು, ಇಂಥವೆಲ್ಲ ಮುಖ್ಯ ಬೆಳೆಯಾಗಿ ನಾವು ನಮ್ಮ ಕಂಪನಿಯಿಂದ ತಗೊಂಡಿರೋದು ಗಡ್ಡೆ ಗೆಣಸು. ಸ್ಥಳೀಯವಾಗಿ ಜನರು ಇಲ್ಲಿನ ರೈತರು ಬೆಳೆಸ್ತಾರೆ ಮತ್ತು 90% ಸುಮಾರು ಭತ್ತವನ್ನೇ ಬೆಳೆಸ್ತಾರೆ. ಮತ್ತೆ ಜೇನುತುಪ್ಪ, ಈ ಮೂರು ಉತ್ಪನ್ನಗಳಾಗಿರುತ್ತದೆ ನಮ್ಮ ಪ್ರದೇಶದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಿಲ್ ಹಾಕುವುದಾಗಲಿ, ಗೋಡೌನ್ ಮಾಡುವುದಾಗಲಿ ನಾವು ಮುಂದಿನ ದಿನಗಳಲ್ಲಿ ಅನ್ಕೊಂಡಿದ್ದೇವೆ. ನಾವು ಡೈರೆಕ್ಟ್ ಆಗಿ ರೈತರಿಂದ ಪರ್ಚೇಸ್ ಮಾಡಿ ಭತ್ತಗಳನ್ನ ನಮ್ಮ ಗೋಡೌನ್ ಅಲ್ಲಿ ಸಂಗ್ರಹಣೆ ಮಾಡಬೇಕಂತ ಇದೀವಿ. ಮತ್ತೆ ಅದನ್ನ ರೈಸ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಅದನ್ನ ನಾವು ಮಾರ್ಕೆಟ್ಗೆ ಕೊಡುವಂತ ಕನಸನ್ನು ಇಟ್ಕೊಂಡಿದ್ದೇವೆ. ಆಮೇಲೆ ಹಾಗೆ ಜೇನುತುಪ್ಪವನ್ನು ಸಹಿತ ನಾವು ಫಿಲ್ಟರ್ ಮಾಡಿ ಅದಕ್ಕೆ ತಕ್ಕಂತ ಮಷಿನರಿ ತಂದು ಅದರ ಫಿಲ್ಟರ್ ಮಾಡಿ ಅದನ್ನ ಮಾರ್ಕೆಟ್ ಅಲ್ಲಿ ತರಬೇಕಂತ ಸದ್ಯದಲ್ಲಿ ಅನ್ಕೊಂಡಿದ್ದೇವೆ. ಇಲ್ಲಿ ಪದಾಧಿಕಾರಿಗಳು ರೈತರವರೆಲ್ಲ ಹೇಗೆ ನೀವು ಸಿಇಒ ಆಗಿರಿ? ಹೌದು, ನಮ್ಮ ಆಫೀಸಲ್ಲಿ ಈಗ ನಾವು ಸಿಇಒ ಆಗಿದ್ದೇವೆ, ಒಬ್ರು ಅಕೌಂಟೆಂಟ್ ಅಂತಿದ್ದಾರೆ, ಎರಡೇ ಸ್ಟಾಫ್ಸ್ ಇರೋದು ನಮ್ಮ ಸದ್ಯಕ್ಕೆ. ರೈತ ಪ್ರತಿನಿಧಿಗಳು? ರೈತ ಪ್ರತಿನಿಧಿಗಳು ಅಂದ್ರೆ ನಮ್ಮ ಇಲ್ಲಿ ಡೈರೆಕ್ಟರ್ಸ್, 10 ಡೈರೆಕ್ಟರ್ಸ್ ಇದ್ದಾರೆ. ಒಬ್ರು ಪ್ರೆಸಿಡೆಂಟ್, 9 ಜನ ಡೈರೆಕ್ಟರ್ ಆಗಿ ಸ್ಥಳೀಯವಾಗಿ ನೇಮಕಗೊಂಡಿದ್ದಾರೆ. ನೀವು ಅವ್ರ ಜೊತೆ ಮೀಟಿಂಗ್ ಮಾಡ್ತಿರ್ತೀರ? ಹೌದೌದು, ತಿಂಗಳಿಗೊಮ್ಮೆ ನಮ್ದು ಮೀಟಿಂಗ್ ಆಗುತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅದರಲ್ಲಿ ಏನಾದ್ರು ಬೇಕಿತ್ತಂದ್ರೆ ಅದರ ಡಿಸಿಷನ್ ನಾವು ತಗೊಳ್ತೀವಿ, ಮುಂದಿನ ಕೆಲಸಗಳ ಬಗ್ಗೆ ಎಲ್ಲ. ಈ ಹಿಂದೆ ನೀವು ಮಲ್ಟಿ ನ್ಯಾಷನಲ್ ಕಂಪನಿ ಒಳಗೆ ಇದ್ದು ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಅನುಭವ ಇಲ್ಲಿ ಅನುಭವ ಹೆಂಗಿದೆ? ಕಂಪನಿಗಳಲ್ಲಿ ಹೇಗಿರ್ತದೆ, ಎಲ್ಲ ಆಲ್ರೆಡಿ ಸೆಟಪ್ ಆಗಿರುತ್ತೆ. ಸೊ ಅದರಲ್ಲಿ ಡೈಲಿ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರಬೇಕಾಗುತ್ತೆ. ಇದು ನಾವು ಫ್ರಮ್ ಸ್ಕ್ರಾಚ್ ಅಲ್ಲಿ ನಾವು ಡೆವಲಪ್ ಮಾಡ್ತಾ ಇದೀವಿ. ಪ್ರತಿಯೊಂದು ವಿಷಯಗಳನ್ನು ನಾವೇ ಮಾಡಲೇಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಾಗಲಿ, ಬಂಡವಾಳ ಹುಡುಕ್ಬೇಕು, ಬಂಡವಾಳ ತಗೊಂಡ್ಬಿಟ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಮಷಿನರಿ ಖರೀದಿ ಮಾಡೋದು, ಮತ್ತೆ ರೈತರನ್ನ ಎಜುಕೇಟ್ ಮಾಡುವಂಥದ್ದು. ಇಲ್ಲಿ ಅಷ್ಟು ಎಜುಕೇಟೆಡ್ ಅಸ್ಕಿಲ್ಡ್ ಪರ್ಸನ್ಸ್ ಇರುವುದಿಲ್ಲ. ಸೊ ಅವ್ರಿಗೆಲ್ಲರೂ ಒಂಥರ ಎಜುಕೇಶನ್ ಕೊಟ್ಟು ಕಂಪನಿಯನ್ನು ನಡೆಸಿಕೊಂಡು ಹೋಗಬೇಕಾಗಿರುತ್ತೆ. ಒಳ್ಳೆಯದು. ಇಷ್ಟೆಲ್ಲ ಒಂದು ಕಾಳಿ ರೈತ ಉತ್ಪಾದಕ ಕಂಪನಿಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಕುಂಬಾರವಾಡದಲ್ಲಿ. ಈಗ ಇನ್ನೂ ಅಂಬೆಗಾಲ ಇಡ್ತಾ ಇದೆ, ಇನ್ನೂ ಮುಂದೆ ಬೆಳಿಬೇಕಾದಂತ ಸಂದರ್ಭ. ಈ ಸದ್ಯಕ್ಕೆ ನೋಡಿದ್ರೆ ಆಶಾ ಭಾವನೆ ಇದೆ, ಎಲ್ಲ ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಮತ್ತೆ ಅದರ ಅನುಕೂಲ ಜಾಸ್ತಿ ಇದೆ ಅನ್ನುವಂತ ನಿಟ್ಟಿನೊಳಗೆ. ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕಾಳಿ ರೈತ ಉತ್ಪಾದಕ ಸಂಘದ ಕಾರ್ಯಚಟುವಟಿಕೆಗಳು ಮತ್ತು ಸಿಗುವ ಸೌಲಭ್ಯಗಳ ಕುರಿತು ಕುಂಬಾರವಾಡದ ಕಾಳಿ ರೈತ ಉತ್ಪಾದಕ ಸಂಘದ ಸಿಇಒ ಶಶಾಂಕ್ ಎಂಕುಡೇರೇಕರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದರೆ, ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು ಸಾಯಂಕಾಲ 6:50 ಪ್ರಸಾರವಾಗಲಿದೆ. ನರ್ಸರಿ ಸಸ್ಯಗಳನ್ನು ಬೆಳೆಸಿ ಸಾಧಕ ಪ್ರಶಸ್ತಿ ಪಡೆದ ಸಿದ್ದಾಪುರದ ಸುರೇಶ್ ಲಕ್ಷ್ಮಣ ನಾಯ್ಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇವರನ್ನ ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಯ ನಂತರ ಕೇಳಿ ಜನಪದ ಸಂಗೀತ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. बिजली तूफान जीवन एवं संपत्ति के लिए जोखिम भरे हो सकते हैं. मौसम की जानकारी लेते रहें और तूफान के दौरान अंदर रहें. लेकिन सिर्फ अंदर जाना काफी नहीं है, आपको सुरक्षित रहने के लिए सावधानी बरतनी होगी. खिड़की दरवाजों से दूर रहें, उन्हें बंद रखें तथा बालकनी, बरामदे और छत पर ना जाएं.